ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಯಲ್ಲಾಪುರ ತಾಲೂಕಿನ ಕನ್ನಿಗೇರಿಯ ಗೀತಾ ರಾಜೇಂದ್ರ ಸಿಂಗ್. ಕೇಳುಗರೇಗ ನಮ್ಮ ಜೊತೆಯಲ್ಲಿ ಗೀತಾ ರಾಜೇಂದ್ರ ಸಿಂಗ್ ಅವರಿದ್ದಾರೆ. ಇವರು ಯಲ್ಲಾಪುರ ಹತ್ತಿರ ಕನ್ನಿಗೇರಿ ಗ್ರಾಮದವರು. ಸ್ವಸಹಾಯ ಕಟ್ಟಿಕೊಂಡು ಕೆಲವು ಮಹಿಳೆಯರನ್ನು ಸೇರಿಕೊಂಡು ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋ ನಿಟ್ಟಿನೊಳಗೆ ಗೀತಾ ಅವರು ನಮ್ಮ ಜೊತೆ ಮಾತಾಡ್ತಾರೆ. ನಮಸ್ಕಾರ ಗೀತಾ ಅವರು. ಸರ್ ನಮಸ್ಕಾರ. ಸರ್ ಸ್ವಸಹಾಯ ಸಂಘ ಎಷ್ಟು ವರ್ಷ ಆಯಿತು ಕಟ್ಟಿ, ಏನೇನು ಮಾಡಿದಿರಿ? ಸರ್ 15 ವರ್ಷ ಆಯಿತು. 15 ವರ್ಷ ತೀರಿ 14 ವರ್ಷಕ್ಕೆ ಬಿಡ್ತಿದ್ದೆ. ಈಗ ನಾವು ಸ್ವಲ್ಪ ಸಾಲ ತೆಗೆದಿದ್ವಿ. ಮೇಲೆ ಸಾಲ ಫಸ್ಟಿಗೆ ಹೆದರಿಕೆ ಈಗ ಸರ್ ಸಂಘದಿಂದ ಸಾಲ ತೆಗೆದು ಕಟ್ಟಲಿಕ್ಕೆ ಆಗ್ತದೋ ಇಲ್ಲೋ ಕಷ್ಟ ಆಗ್ತಾ ಇತ್ತು. ಆಮೇಲೆ ಕ್ರಮೇಣ ತಗೊಂಡಿದ್ವಿ ಮನೆ, ಸ್ವಲ್ಪ ಮನೆ ರಿಪೇರಿ ಮಾಡ್ಕೊಂಡ್ವಿ ಫಸ್ಟಿಗೆ. ಆಮೇಲೆ ಸಣ್ಣ ಗಾಡಿ ತಗೊಂಡ್ವಿ. ಅದರಿಂದ ಜೀವನ ನಡೀತಾ ಇದೆ ಸರ್. ಮತ್ತೆ ನಮ್ಮ ಸಂಘದಲ್ಲಿ 12 ಜನ ಇದ್ದಾರೆ, ಎಲ್ಲರೂ ಸಾಲ ತಗೊಂಡಿದ್ದಾರೆ. ಫಸ್ಟ್ ಶೌಚಾಲಯ ಸರ್, ನಮ್ಮ ಫಸ್ಟ್ ಸಾಲ ತಗೊಂಡಿದ್ದು ನಾವು ಶೌಚಾಲಯ ಕಟ್ಟಲಿಕ್ಕೆ. ಪ್ರತಿಯೊಬ್ಬರು ತಗೊಂಡಿದ್ದೇವೆ ನಮ್ಮ ಸಂಘದಲ್ಲಿ. ಅಷ್ಟು ಮನೆಗೂ ಶೌಚಾಲಯ ಕಟ್ಕೊಂಡ್ವಿ. ಆಮೇಲೆ ಸಣ್ಣ ಪುಟ್ಟ ಇನ್ನು ಗೃಹ ಬಳಕೆ ಸಾಮಾನುಗಳನ್ನು ಸಹಿತ ಪರ್ಚೇಸ್ ಮಾಡಿದ್ದೇವೆ. ಮತ್ತೆ ಸಂಘದವರು ಕೆಲವರು ಹೈನುಗಾರಿಕೆ ಮಾಡಿದ್ದಾರೆ. ಆಮೇಲೆ ತೋಟಕ್ಕೆ, ಗದ್ದೆಗೆ ಮತ್ತೆ ಆಕಳು ಎಮ್ಮೆ ಇದನ್ನ ಖರೀದಿ ಮಾಡ್ಲಿಕ್ಕೆ ತಗೊಂಡು ಅವರು ಅದನ್ನ ಮಾಡ್ತಾ ಇದಾರೆ ಸರ್. ನಾನು ನನ್ನ ಹತ್ರ ಹೊರಗಡೆ ಕೆಲಸ ಮಾಡಕ್ ಆಗಲ್ಲ ಅನ್ಕೊಂಡು ಮನೆಯಲ್ಲೇ ಸ್ವಲ್ಪ ಮೊದಲೇ ಹಣ್ಣು ಗಿಣ್ಣ ಎಲ್ಲ ತಗೊಂಡು ಮಾಡ್ತಿದ್ದೆ. ಆಮೇಲೆ ತರಕಾರಿ ಮಾರ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಸಣ್ಣ ನಮ್ಮ ಮನೆಯವರು ಆಗುದಿಲ್ಲ ನನಗೆ ಅಂತ ಕಿರಾಣಿ ಶಾಪ್ ಹಾಕೊಟ್ಟಿದ್ದಾರೆ. ಇವಾಗ ಅದರಲ್ಲಿ ಜೀವನ ಮಾಡ್ತಾ ಇದ್ದೇನೆ ಸರ್. ಪ್ರಾರಂಭದಲ್ಲಿ ಹೇಗಿತ್ತು ಸಂಘದೊಳಗೆ, ಎಷ್ಟು ಮೆಂಬರ್ಸ್ ಇದ್ರಿ? ಸರ್ ಸ್ಟಾರ್ಟಿಂಗ್ ಅಲ್ಲಿ 12 ಜನ ಇದ್ವಿ ಸರ್. ನಾವು 12 ಜನ ಇದ್ರೆ ಅಷ್ಟು ಜನ ಹಿಂಗೆ ಎಲ್ಲರೂ ನಾವು ಅವಾಗ ಹೇಗಂದ್ರೆ ಒಂದೆರಡು ಹೊತ್ತು ಊಟ ಮಾಡೋಕ್ಕೂ ಕಷ್ಟ ಇರ್ತಿತ್ತು ಆತರ. ಅದರಲ್ಲೊಂದ್ 2-3 ಜನ ಚೆನ್ನಾಗಿ ಇದ್ದವರಿದ್ರು, ಹಂಗೆ ಇತ್ತು. ಆಮೇಲೆ ಸಂಘ ಸೇರಿಸ್ಬೇಕಂದ್ರು ಬಹಳ ಕಷ್ಟ ಆಯ್ತು ಸರ್ ನಮ್ಗೆ. 12 ಜನ ಸೇರ್ಬೇಕಂದ್ರೆ ಒಂದು ತಿಂಗಳಗಟ್ಲೇನೆ ಹೋಯ್ತು ಜನರಿಗೆ ಕರೀಲಿಕ್ಕೆ, ಅವರಿಗೆ ಹೇಳಲಿಕ್ಕೆ, ತಿಳಿಸ್ಲಿಕ್ಕೆ, ತಿಳಿಸ್ಕೊಂಡು ಅವರನ್ನೆಲ್ಲ ಸೇರಿಸ್ಕೊಂಡು ಸಂಘ ಮಾಡಿದೇವಿ ನಾವು. ಇದನ್ನ ಸೇರಿಸ್ಲಿಕ್ಕೆ ಪ್ರಯತ್ನ ಪಟ್ಟವ್ರು ಯಾರು? ನಾನು ನಮ್ಮ ಸಂಘದಲ್ಲಿ ಒಂದು 2-3 ಜನ, ನಾನು, ಅರ್ಚನಾ ಅವರು, ಶೈಲಜಾ ಅವರು, ಮತ್ತೆ ಒಬ್ರು ಅಮ್ಮ ಇದ್ರಿ ನಮ್ಮ ಪಕ್ಕದಲ್ಲೇ, ನಮ್ಮಮ್ಮ ಅಂದ್ರೆ ನಮ್ಮ ಮಾವಶಿ ಆಗ್ಬೇಕು, ಅವರು ನಮ್ಮ ಸಲುವಾಗಿ ಬಹಳ ತೇಗಾಡಿದ್ದಾರೆ. ಅವರು ಅವ್ರಿಗೆ 70 ವರ್ಷ. ಅವ್ರು ಹೊರಗಡೆ ಹೋಗಿದ್ದಾರೆ, ಇಲ್ಲಿಲ್ಲ, ಊರಲ್ಲಿಲ್ಲ, ಅವರು ದುಬೈಗೆ ಹೋಗಿದ್ದಾರೆ. ಅವ್ರು ನಮ್ಮ ಜೊತೆಗೆ ಇಡೀ ಊರೆಲ್ಲ ಸುತ್ತೊಡೆದು ನಾವು ಜನನ ಕಲೆಕ್ಟ್ ಇದ್ ಮಾಡಿಕೊಂಡು ಸಂಘ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಹತ್ತು ರೂಪಾಯಿ ಉಳಿತಾಯ ಮಾಡಿದ್ವಿ. ಅದು ಸ್ಟಾರ್ಟ್ ಮಾಡಿದ್ದು ಧರ್ಮಸ್ಥಳ ಸಂಘ ಸರ್. ಅದ ನಂತರ ಹಂಗೆ ಈಗ ಸುಮಾರಾಗಿದೆ ಸರ್ ಉಳಿತಾಯ ಎಲ್ಲ ನಮ್ದು. ನಾವು ಅದೆಲ್ಲ ಸಾಲ ತಗೊಂಡಿದ್ದೇವೆ, ಎಲ್ಲರೂ ಸಾಲ ತಗೊಂಡಿದ್ದೇವೆ, ಮತ್ತೆ ನಾವು ತಗೊಂಡಿದ್ದೇವೆ ಸರ್. ನಾನು ತಗೊಂಡಿದ್ದೇನೆ, ಫಸ್ಟ್ ತಗೊಂಡೆ ಮನೆ ಕಟ್ಟಿದ್ದು, ಮನೆ ರಿಪೇರಿ ಮಾಡಿಕೊಂಡೆ ಸರ್. ಎರಡನೇ ಸಾಲ ತಗೊಂಡೆ, ಶೌಚಾಲಯ ಸರಿ ಮಾಡಿಕೊಂಡೆ. ಶೌಚಾಲಯ ನಮ್ಮ ಕಣ್ಣಿಗಿರಿ ಊರಲ್ಲಿ ಶೌಚಾಲಯ ಅನ್ನೋದೇ ಇಲ್ಲಾಗಿತ್ತು ಸರ್. ಒಂದೆರಡು ಮೂರು ಜನ ದೊಡ್ಡ ಮನೆಯಲ್ಲಿ ಇತ್ತು ಅದು, ಆದ್ರೂ ಅವರು ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ನಾವು ಸಂಘದಿಂದನೇ ಶೌಚಾಲಯ ತಗೊಂಡು ಕಟ್ಟಿಕೊಂಡು ನಾವು ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಅದೇ ಥರ ಸೋಲಾರ್ ಬಂತು ಸರ್, ಇದರಿಂದ ಬಂದಿದ್ದು ಧರ್ಮ ಸಂಘದಲ್ಲೇ ನಾವು ಶೌಚ ಪ್ರತಿಯೊಬ್ಬರು ಸೋಲಾರ್ ತಗೊಂಡಿದ್ದೇವೆ ಸರ್. ಈಗ ನಮಗೆ ಹಂಗೆ ಮಕ್ಕಳಿಗೂ ನಮಗೆ ಎಜುಕೇಷನ್ಗೂ ಸ್ವಲ್ಪ ಸ್ವಲ್ಪ ಹಣ ನಮಗೆ ಸಂಘದಿಂದ ಸಿಕ್ಕಿತ್ತು. ಮತ್ತೆ ನಾವು ಸಂಘದಲ್ಲಿ ಸ್ವಲ್ಪ ಸಾಲನೂ ಮಾಡಿ, ನಮ್ಮ ಉಳಿತಾಯ ಮಾಡಿದಲ್ಲಿ ಸಾಲನೂ ಅದನ್ನೇ ಸಾಲ ತೆಗೆದು ನಮಗೆ ನಾವು ಬಡ್ಡಿ ಹಾಕೊಳ್ತೇವೆ. ಆ ಬಡ್ಡಿ ಹಣದಿಂದನೂ ನಮ್ಗೆ ಸುಮಾರಷ್ಟು ಹಿಂಗೆ ನಮಗೆ ಸಣ್ಣ ಪುಟ್ಟ ಖರ್ಚಿಗೆ ಬೇಕಾದಾಗ ನಮ್ಗೆ ಸಿಗೋದು ಸರ್. ಈ ಧರ್ಮಸ್ಥಳ ಸಂಘದವರು ಏನು ಸಹಾಯ ಮಾಡ್ತಾರೆ, ಯಾವ ರೀತಿ ಸಹಾಯ ಮಾಡ್ತಾರೆ ಸರ್? ಅವರು ಎಜುಕೇಶನ್ಗೆ ಕೊಡ್ತಾರೆ ಅವರಿಗೆ ಮಕ್ಕಳಿಗೆ. ನಿಮಗೆ ಸ್ವಸಹಾಯ ಸಂಘಕ್ಕೆ ಸಂಘಕ್ಕೆ ಸಹಾಯ ಮಾಡ್ತಾರೋ ಅಥವಾ ಇಂಡಿವಿಜುವಲ್ ನಿಮಗೆ ವೈಯಕ್ತಿಕ ಸಂಘಕ್ಕಂತ ಕೊಡ್ತಾರೆ ಸರ್. ಸಂಘದಲ್ಲಿ ಇಂತ ಮೆಂಬರ್ ಎಷ್ಟು ಸಾಲ ಕೇಳಿದಾರಲ್ಲ ಅವ್ರ ಮೆಂಬರ್ ಹೆಸರಲ್ಲೇ ಕೊಡ್ತಾರೆ. ಸಂಘ ಸಲುವಾಗಿ ಕೊಡೋದು ಸಂಘಕ್ಕೆ ಇಷ್ಟ ಅಂತ ಕೊಡ್ತಾರೆ. ಸಂಘ ಇಂತ ಸಂಘಕ್ಕೆ ಇಂತ ಮೆಂಬರ್ಗೆ ಇಷ್ಟಂತ ಕೊಡ್ತಾರೆ. ಇಂತ ಮೆಂಬರ್ಗೆ ಹಾ ಸರ್ ಸಾಲ ಕೊಡ್ತಾರೆ. ಬ್ಯಾಂಕ್ ಸಾಲಕ್ಕೂ ಈ ಸಾಲಕ್ಕೂ ಏನ್ ವ್ಯತ್ಯಾಸ ಇದೆ? ಹಾ ಸರ್, ಬ್ಯಾಂಕ್ ಚಪ್ಪಲ್ ಹರಿದೋದ್ರು ನಮ್ಗೆ ಸಾಲ ಸಿಗಲ್ಲ ಸರ್. ಮೂರು ನಾಲ್ಕು ವರ್ಷ ಕಡಲಿ ತಿರುಗಾಡಿದೇವೆ ನಾವು. ಒಂದ್ ಬ್ಯಾಂಕ್ ಅಲ್ಲಿ ನಮ್ಗೆ ಒಂದ್ ರೂಪಾಯಿ ಹಣ ವ್ಯವಸ್ಥೆ ಸಿಕ್ಕಿಲ್ಲ ಸರ್. ಕಷ್ಟ ಅಂದ್ರೆ ನಾವು ಹೋಗಿ ನಾಳೆ ಕೊಡ್ತೀನಿ ನಾಡ್ ಕೊಡ್ತೀನಿ ಅಂತ ಹೇಳಿದ್ರಿ. ನಾ ಎಲ್ಲ ಪೇಪರ್ ಚಾರ್ಜ್ ಎಲ್ಲ ಮಾಡಿದ್ರು, ಪೇಪರ್ ಮಾಡಿಸಿದ್ರು, ಆದ್ರೂ ಮೂರು ನಾಲ್ಕು ತಿಂಗಳ ತಿರುಗಾಡಿಸಿದ ನಂತರ ಲಾಸ್ಟಿಗೆ ಹೇಳಿದ್ರು ನಿಮ್ ಸಂಘ ಸರಿಯಾಗಿಲ್ಲ ಅನ್ನೋದು. ಇವಾಗ ಧರ್ಮಸ್ಥಳ ಸಂಘದ ಈಗ ನಡೀತಾ ಇರೋದು ಸರ್, 3 ಲಕ್ಷ ಗಟ್ಟಲೆ ಕೊಡ್ತಾರೆ. ನಿಮ್ಗೆ ಏನು ಇದಿಲ್ಲ, ಖಾಲಿ ನಮ್ದು ಯಜಮಾನರದು, ನಮ್ ಸಂಘದವ್ರದ್ದು ಸಾಕ್ಷಿ ಅಷ್ಟೇ. ನಮ್ ಸಾಕ್ಷಿ ನಮ್ಮ ಮನೆಯವ್ರದ್ದು. ಮತ್ತೆ ಮಾಡ್ಬೇಕಾದ್ರೆ ಇನ್ಸೂರೆನ್ಸ್ ಸಹಿತ ಮಾಡ್ತಾರೆ. ಬಡ್ಡಿ ಬಡ್ಡಿ ಸರ್ ನನ್ಗದು ಎಷ್ಟಂತ ಹಂಗ ಹೇಳಕ್ ಬರಲ್ಲ. 100 ರೂಪಾಯಿಗೆ 69 ಪೈಸೆ ಸರ್ ಬಡ್ಡಿ ತಿಂಗಳಕ್ಕೆ. ಬ್ಯಾಂಕಿಗೆ ಹೋಲಿಸಿದ್ರೆ ಕಮ್ಮಿ ಅನಿಸ್ತದೆ ಸರ್ ನನಗೆ. ನಮ್ ಲೆಕ್ಕ ಕಡಿಮೆ ಅನಿಸ್ತದೆ. ಬ್ಯಾಂಕಿನ ಸಾಲ ತಗೊಂಡಿಲ್ಲಲ್ಲ ಸರ್ ನಾವು, ಅದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ನೋಡಿದ್ರೆ ಸೊಸೈಟಿ ಗೀಸೆಟ್ ಎಲ್ಲ ಮಾಡಿದ್ರೆ ಅವ್ರದ್ದು ಹೆಚ್ಚು ಅನ್ಸುತ್ತೆ. ನಮ್ ತಿಳುವಳಿಕೆ ಸರ್ ಇರ್ಲಿ. ಆ ರೀತಿ ಆದ್ರೂ ಸಹಾಯ ಮಾಡಿದ್ರು. ನೀವು ಎಲ್ಲರನ್ನು ಸೇರಿಸಿ ಒಂದು ಸಂಘ ಕಟ್ಟೋಣ ಸಂಘ ಕಟ್ಟೋಣ ಅಂತೇಳಿ ಒಂದು ತುಡಿತಾ ಇತ್ತಲ್ಲ ಮೊದ್ಲು ಇತ್ತು ಸರ್. ಯಾಕೆ ಇತ್ತು ಅದು? ಹಂಗ ಸಂಘ ಕಟ್ಟೋದ್ರಿಂದ ಏನ್ ಅನುಕೂಲ ಐತೆ ಅಂತೇಳಿ ನಿಮ್ಗೆ ಇತ್ತು? ಹೌದು ಸರ್, ನಂಗೆ ಸಂಘ ಕಟ್ಟೋದ್ರಿಂದ ನಾವು ಅದ ಮನೆಯಿಂದ ಹೊರಗೆ ಬರ್ ಒಂದನೇದು ಫಸ್ಟ್ಗೆ ನಾವು ಮನೆಯಿಂದ ಮೊದ್ಲು ಮನೆಯೊಳಗೆ ಇರ್ತಿದ್ರು ಸರ್. ಮನೆಯಿಂದ ನಾವು ಹೆಂಗಸೂರು ಹೊರಗೆ ಬರ್ತಾ ಇರ್ಲಿಲ್ಲ. ಆಮೇಲೆ ಸಂಘ ಕಟ್ಟಾದ್ಮೇಲೆ ಮನೆಯಿಂದ ಹೊರಗೆ ಬರ್ತಿದ್ವಿ. ಮತ್ತೆ ಸಣ್ಣ ಸಣ್ಣ ಅನುಕೂಲ ಮಾಡ್ಕೊಂಡಿದ್ದೇವೆ ಸರ್ ನಾವು ಸಂಘದಿಂದನೇ. ಅಂದ್ರೆ ಒಂದಿತ್ತು, ನಾವು ಎಲ್ಲರೂ ಹೋಗ್ಬೇಕಾದ್ರೆ ಒಬ್ಬರೇ ಹೋಗಿ, ಇವಾಗ ನಾವು ಕುಟುಂಬದ ಜನ ಜೊತೆಗೆ ಹೋಗ್ತೇವೆ. ನಾವು ಅಕ್ಕದ ಮನೆಯಲ್ಲಿ ಪಕ್ಕದ ಮನೆಯವ್ರಿಗೆ ಯಾರು ಜೊತೆಗೆ ಬರೋದಿಲ್ಲ. ಚೆನ್ನಾಗಿದ್ರೆ ಬರ್ತಾರೆ, ಇಲ್ಲಾದ್ರೆ ಇಲ್ಲ. ನಾವು ಸಂಘದ್ರ ಹಂಗಲ್ಲ ಸರ್, ಎಲ್ಲಾದ್ರೂ ಸಣ್ಣ ಫಂಕ್ಷನ್ ನಾವು ಸಂಘದಲ್ಲೆಲ್ಲ ಸೇರ್ಕೊಂಡು ಹೋಗ್ತೀವಿ, ಸೇರ್ಕೊಂಡು ಬರ್ತೀವಿ. ಏನಾದ್ರೂ ಸಣ್ಣ ಪುಟ್ಟ ಪ್ರೋಗ್ರಾಮ್ ಮಾಡ್ಬೇಕಂದ್ರೂ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ಅದಕ್ಕೋಸ್ಕರ ಮತ್ತೆ ಸಾಲ ಖಾಲಿ ಸಾಲ ಸಲುವಾಗಿ ಅಲ್ಲ ಸರ್, ನಮ್ಮ ಒಂದು ಒಡನಾಟ. ಒಂದು 10 ಜನ ಇದೇವೆ, 10 ಜನ ಮನೇಲಿ ಏನು ಫಂಕ್ಷನ್ ಇದ್ರೆ ನಾವು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಹಿಂಗೆ ನಾವು ಕುಡ್ಕೊಂಡಿದ್ದೇವೆ ಸರ್. ಅಂದ್ರೆ ನೋಡ್ರಿ, ಮನೆಯಿಂದ ಹೊರಗೆ ಬರ್ತೀವಿ ಅನ್ನೋದು ಅದೊಂದು ಧೈರ್ಯ ಸರ್. ಮೊದ್ಲೇ ಸಂಘ ಎಲ್ಲ ಕಟ್ಟೋಕಿಂತ ಮೊದ್ಲೇ ನಾನು ನಿಜವಾಗ್ಲೂ ಹೇಳೋ ನನ್ನ ಪಾಸ್ಬುಕ್ ಇರ್ಲಿಲ್ಲ ಸರ್. ನಾ ಸಂಘ ಕಟ್ಟಾದ ನನ್ನ ಸಂಘ ಮಾಡಿದ ನಂತರನೇ ಒಂದು ಬ್ಯಾಂಕಿಗೆ ಹೋಗೋದು ಸ್ವಲ್ಪ ಕಲ್ತಿದ್ದೇನೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ಬ್ಯಾಂಕಿನ ವ್ಯವಹಾರ ಆಗ್ಲಿ, ಹಿಂಗೆ ದುಡ್ಡು ಏನೇನು ಸಾಮಾನು ತರೋದು ನಾವು ಹೋಗೋದಿಲ್ಲ ಸರ್. ಎಲ್ಲ ನಮ್ಮ ಯಜಮಾನರು ಮಾಡ್ತಿದ್ರು. ಮತ್ತೆ ಬ್ಯಾಂಕಿನ ಕೆಲಸ ಅಂತೂ ಇಲ್ಲ. ಈಗ ನಾವು ಹೆಂಗಸೂರು ತಾವೇ ಹೋಗಿ ಪಾನ್ ಕಾರ್ಡ್ ಮಾಡ್ತಾರೆ, ಇದು ಆಧಾರ್ ಕಾರ್ಡು, ಪಾಸ್ಬುಕ್ಕು, ಪ್ರತಿಯೊಂದಕ್ಕೂ ಹೆಂಗಸೂರಿಗೆ ಹೋಗ್ತಾರೆ ಸರ್. ಮತ್ತೆ ಹೆಂಗಸೂರಿಗೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲ ಸರ್. ಎಲ್ಲ ಹೆಂಗಸೂರಿಗೆ ಸಾಲನೇ ಹೆಂಗಸೂರ ಹೆಸರ ಮೇಲೆ ಕೊಡ್ತಾರೆ. ಆಮೇಲೆ ಏನೇ ಒಂದು ಬಂದ್ರು ನಮ್ಮ ಹೆಂಗಸೂರಿಗೆ ಕೊಡ್ತಾರೆ. ಗಣಸೂರು ಸರಿಯಾಗಿ ತುಂಬಲ್ಲ, ಸರಿಯಾಗಿ ಕುಡ್ಕೊಂಡು ಮನೆ ಬಿದ್ದುಕೊಂಡು ಇರ್ತಾರೋ ಏನ್ ಅಂದ್ಕೊಂಡು ನನಗೂ ಗೊತ್ತಿಲ್ಲ ಸರ್. ಈಗ ಒಂದು ಧೈರ್ಯ ಬರ್ಲಿಕ್ಕೆ ನೀವೆಲ್ಲರೂ ಸೇರಿ ಒಂದು ಏನೋ ಕುಂತ್ಕೊಂಡು ಚರ್ಚೆ ಮಾಡೋದು, ವಿಚಾರ ಮಾಡೋದು, 4 ಮಂದಿ ಜೊತೆ ಏನು ಕಷ್ಟ ಸುಖ ಏನು ಹೆಂಗೆ ಸೌಲಭ್ಯ ಸಿಗ್ತಾವು ಅವನ್ನೆಲ್ಲಾನು ತಿಳ್ಕೊಂತಿರು, ಹೆಂಗ ಧೈರ್ಯ ಬರುತ್ತೆ ನಿಮಗೆ? 4 ಜನ ಸೇರಿದ ತಕ್ಷಣ ಧೈರ್ಯ ಹೇಗಿರುತ್ತೆ? 4 ಜನ ಸೇರಿದ ತಕ್ಷಣ ಅಂದ್ರೆ ನಾವು ಮಾಡ್ತೀವಿ, ನಾವು ಮಾಡಬಹುದು, ನಮ್ಮ ಜೊತೆಗೆ ಇವರಿದ್ದಾರೆ ಅಂತ ಧೈರ್ಯ ಸರ್. ಹಂಗಂದ್ರೆ ಸಾಲ ಸೌಲಭ್ಯ ತಗೊಂಡ್ರಿ, ಮನೆಗೆ ಏನೇನ್ ಬೇಕು ಅವನ್ನೆಲ್ಲಾನು ಮಾಡ್ಕೊಂಡ್ರಿ. ಅವಾಗಿಂತ ಈಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ ಅಂತ? ಸರ್, ತುಂಬಾ ಸುಧಾರಣೆ ಆಗಿದೆ ಸರ್. ಅವಾಗ 2 ಹೊತ್ತು ಊಟ ಮಾಡಿಕ್ಕೂ ಕಷ್ಟ ಆಗ್ತಾ ಇತ್ತು. ನಮ್ಮ ಯಜಮಾನರು ಹೊರಗಡೆ ಇದ್ರು, ಒಂದು ಸಣ್ಣ ಮನೆ ಕೆಲಸ ಮಾಡ್ಬೇಕಾದ್ರು ಅವರನ್ನು ಇವರನ್ನು ಕೂಲಿ ಕರಿಬೇಕಾಗಿತ್ತು, ಆದ್ರೆ ಅವರಿಗೆ ಕೊಡೋ ಹಣ ಇರ್ತಾ ಇರ್ಲಿಲ್ಲ. ಇವಾಗ ಹಂಗಲ್ಲ, ಇವಾಗ ನಾವು ಆ ಸಂಘದಿಂದನೇ ಏನೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಿಂದನೂ ಗೊತ್ತಿಲ್ಲ, ನಾವು ಸುಧಾರಿಸ್ಕೊಂಡಿದ್ದೇವೆ. ಈಗ ನಾವು 4 ಜನ ಬಂದ್ರು ಊಟ ಬಡಿಸ್ ಕಳಿಸೋಷ್ಟು ತಾಕತ್ ಆಗಿದೆ ಮಂಜುನಾಥ ಸ್ವಾಮಿ ಕೊಟ್ಟಿದ್ದಾರೆ ನಮಗೆ. ಸ್ವಸಹಾಯ ಸಂಘಕ್ಕೆ ಬಂದ ಮೇಲೆ ಇಷ್ಟೆಲ್ಲ ನಾವು ಮಾಡ್ಕೊಂಡಿದ್ದೇವೆ ಸರ್. ಸ್ವಸಹಾಯ ಸಂಘದಲ್ಲಿ ನೀವು ಸಾಲ ಸೌಲಭ್ಯ ಅದನ್ನೆಲ್ಲಾನು ಪಡಿಬೇಕಾಯ್ತು ಅಂದ್ರೆ ಬ್ಯಾಂಕ್ನಾಗ ಹೋಗ್ಬಿಡ್ತೀರಿ, ಬ್ಯಾಂಕ್ನವರು ನಿಮ್ಮ ಸಂಘ ಎಷ್ಟು ಮರುಪಾವತಿ ಮಾಡಿದೆ ಹೆಂಗ್ ಮಾಡಿದೆ ಅದನ್ನೆಲ್ಲಾನು ನೋಡಿಕೊಂಡು ಸಾಲವನ್ನ ಕೊಡುತ್ತೆ ಸರ್. ಸರ್ ಈಗ ನಿಮಗೆ ಸಾಲ ಯಾವ ಆಧಾರದ ಮೇಲೆ ಕೊಡ್ತೀರಿ, ಹೆಂಗ್ ಕೊಡ್ತೀರಿ, ಒಬ್ಬರು ಕೊಡ್ತೀರಿ, ಮನ ಹೆಂಗ್ ಮಾಡ್ತೀರಿ? ನಾವು ಸಂಘದ 10 ಜನ ಇರ್ತೇವೆ ಸರ್. ನಮ್ಮ ಉಳಿತಾಯ ಸಾಲ ಅಂತ ಹೇಳಿದ್ರೆ ನಾವು ನೋಡ್ತೇವೆ ಸರ್, ಅವ್ರತ್ರ ತುಂಬಲಿಕ್ಕೆ ಆಗ್ತದೋ ಇಲ್ಲೋ, ಅವ್ರಿಗೆ ಏನ್ ಪರಿಸ್ಥಿತಿ ಏನಿದೆ, ಮತ್ತೆ ಅವ್ರು ನಾವು ಕೊಟ್ಟ ನಂತರ ಸರಿಯಾಗಿ ಪಾತಿ ಮಾಡ್ತಾರೋ ಇಲ್ಲೋ, ಅಥವಾ ಅವ್ರ ಗಂಡ ಏನಾದ್ರು ಅವ್ರಿಗೆ ತ್ರಾಸ ಕೊಡ್ತಾನೆ ಹಾಗೆ ನೋಡ್ಕೊಂಡು ಕೊಡ್ತೇವೆ ಸರ್. ಹಂಗೂ ಇದಾರ? ಹೌದ್ ಸರ್, ಕೆಲವರು ಹೆಂಗಸರೇ ಪಾಪ ಕೆಲಸ ಮಾಡಿ ಸಂಘ ತುಂಬೋರು ಇದಾರೆ ಸರ್, ಇನ್ನೂ ಇದಾರೆ ಸರ್. ಆ ರೀತಿ ಸಹಾಯ ಮಾಡಿದಾಗ ಇನ್ನು ವೈಯಕ್ತಿಕ ಹೋಗಿ ಅವ್ರ ಮನೆಗೆ ಹೋಗಿ ತಿಳುವಳಿ ಕೇಳುದಂಗೆ ಮಾಡ್ತಾರೆ? ಹೌದು, ಕೇಳಿ ನೋಡ್ತೇವೆ ಸರ್ ಮೊದ್ಲು ಮನೆಗೆ ಹೋಗಿ. ಮತ್ತೆ ಈಗ ಊರಿಂದ ಜನ ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಪರಿಚಯ ಇರ್ತಾರ ಸರ್, ಯಾರು ಹೇಗಿದೆ ಅಂತ ಹೇಳಿ ನೋಡ್ಕೊಂಡೆ ಸಂಘದಲ್ಲಿ ತೀರ್ಮಾನ ಮಾಡ್ಕೊಂಡೆ ಕೊಡ್ತೇವೆ. ಮತ್ತೆ ಶಾಲೆಗೆ ಮಕ್ಕಳಿಗೆಲ್ಲ ಬೇಕಾಗ್ತದೆ, ಈ ಜೂನ್ ತಿಂಗಳಿಂದ ಸ್ಟಾರ್ಟ್ ಸರ್ ಮಕ್ಕಳಿಗೆ ಶಿಕ್ಷಣಕ್ಕೆ, ಅಲ್ಲಿ ಇಲ್ಲಿ ಸ್ವಲ್ಪ ಬೇಕಾಗತ್ತೆ. ನಮ್ಗೆ ಅರ್ಜೆಂಟ್ ಸಿಗ್ಬೇಕಂದ್ರೆ ಸಂಘಗಳೆಲ್ಲ ಸಿಗತ್ತೆ ಸರ್. ಹೌದ್ ಸರ್. ಎಷ್ಟು ಸಾಲ ತಗೊಳ್ತೀರಿ ನೀವು ಮ್ಯಾಕ್ಸಿಮಮ್ ಅಂದ್ರೆ, ಹೆಚ್ಚಿಗೆ ಅಂದ್ರೆ ಎಷ್ಟು ಸಾಲ? ಸಂಘದಲ್ಲಿ ಉಳಿತಾಯ ಹಣ ಇದ್ರೆ ಒಂದ್ 10,000 ರೂಪಾಯಿ ಅರ್ಜೆಂಟ್ ಬೇಕಂತ ಹೇಳಿದ್ರಿ ಸರ್. ಇಲ್ಲ ಅಂತ ಹೇಳಿದ್ರೆ ಬಾಳೆ ಬೇಕಂತ ಹೇಳಿದ್ರೆ ಆಮೇಲೆ ನಾವು ಸಂಘದವ್ರ ಹತ್ರ ಸರ್ಗಳೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ಕೇಳ್ಕೊಂಡು ಲೋನ್ಗೆ ಅರ್ಜಿ ಹಾಕ್ತೇವೆ. 40-50 ಒಂದ್ ಲಕ್ಷ ಹಂಗೇನು ತಗೊಂಡ್ರಿ? ತಗೊಳ್ತೇವೆ ಸರ್. ಹೌದ್ ಸರ್. ತಗೊಂಡು ಏನ್ ಮಾಡಿದ್ರಿ? ನಾವು ಗಾಡಿ ತಗೊಂಡಿದ್ದೆ ಸರ್, ಮತ್ತೆ ಮನೆ ಕಟ್ಕೊಂಡಿದ್ದೇನೆ 3 ಲಕ್ಷ. ಎಷ್ಟು ಸಾಲ ತಗೊಂಡ್ರಿ ಗಾಡಿ ತಗೊಳಕ್ಕೆ? ಗಾಡಿ ತಗೊಳ್ಬೇಕಾದ್ರೆ 60,000 ತಗೊಂಡೆ. ಅವಾಗ ಸಣ್ಣ ಗಾಡಿ ತಗೊಂಡಿದ್ದೆ ನಾನು, 60,000 ರೂಪಾಯಿ ಕೊಟ್ಟಿದ್ರು. ಆಮೇಲೆ ಎರಡನೇ ಸತಿ 2 ಲಕ್ಷ ತಗೊಂಡೆ, ಸ್ವಲ್ಪ ಬ್ಯಾಂಕ್ ಅಲ್ಲಿ ಸ್ವಲ್ಪ ಸಾಲ ಇತ್ತು ಅಲ್ಲಿ ತೀರ್ಸ್ಕೊಂಡು ಆಮೇಲೆ ಇಲ್ಲೇ ಮಾಡ್ಕೊಂಡ್ರು. ಈಗ 3 ಲಕ್ಷ ತಗೊಂಡು ಮನೆಯನ್ನು ಕಟ್ಕೊಂಡಿದ್ದೇನೆ. ಸ್ವಲ್ಪ ನಮ್ಗೆ ಮನೆ ಬಂದಿತ್ತು, ಕಟ್ಕೊಳಿ ಸಾಮಾನ್ ಎಲ್ಲ ಬೇಕಾಗಿತ್ತಲ್ಲ ಸರ್, ಅದ್ ತಗೊಂಡಿದ್ದೆ. ಮತ್ತೆ ಅಂಗಡಿ ಕಟ್ಲಿಕ್ಕೆ ಬೇಕಾಗಿತ್ತು, ಅದರಿಂದ ಸ್ವಲ್ಪ ಮಾಡ್ಕೊಂಡಿದ್ದೆ. ಇನ್ನು ಕೆಲಸ ಎಲ್ಲ ಬಹಳ ಇದೆ ಸರ್, ಇನ್ನು ಸಾಲ ತಗೊಳಿಕ್ಕಿದೆ. ನಾನು ಸ್ವಲ್ಪ ಇದು ಮುಗಿಸ್ಕೊಂಡು ಆಮೇಲೆ ಮತ್ತೆ ತಗೊಂಡ್ಬಂದೆ. ಮರುಪಾವತಿ ತಿಂಗಳ ಇಷ್ಟು ಅಂತ ಹೇಳಿ ಮಾಡ್ತಿರಲ್ಲ? ವಾರ ವಾರ ಕಟ್ತೇವೆ ಸರ್. ಇಂತಿಷ್ಟು ಅಂತ ಕಟ್ತೇವೆ ವಾರಕ್ಕೆ. ವಾರಕ್ಕೆ ನಮ್ದು ನಾ ಹೆಚ್ಚೆ ಕಟ್ತೇನೆ, 2,500 ರೂಪಾಯಿ ಕಟ್ತೇನೆ. 3 ಲಕ್ಷ ತಗೊಂಡಿದ್ದೇನೆ. 2,500,000 ಅಂದ್ರೆ ಒಂದು ತಿಂಗಳಿಗೆ ನಿಮಗೆ ಹೆಚ್ಚು ಕಡಿಮೆ 9,000 ರೂಪಾಯಿ ಇರುತ್ತೆ. ಹೌದು ಸರ್. 9,000 ರೂಪಾಯಿ ಅಂದ್ರೆ ಬೇಗ ಬೇಗ ಮುಟ್ಟುತ್ತೆ. ಬೇಗ ಮುಟ್ಟತ್ತೆ ಸರ್. ಮತ್ತೆ ನಮ್ಗೆ ಬೇಗ ಹೋದಂಗೂ ಅದು ಇಂಟ್ರೆಸ್ಟ್ ಕಡಿಮೆ ಆಗತ್ತೆ. ಇವತ್ತು ಎಷ್ಟಿದೆ ಅಂದ್ರೆ 50,000 ಇದೆ ಅಂತ ಹೇಳಿದ್ರೆ ನಂದು 50,000 ಬಡ್ಡಿನೇ ಕಟ್ಟ. ಮುಂದಿನ ವಾರ ಒಂದು 2,500 ಕಡಿಮೆ ಆದ್ರೆ 48,000 ಬಡ್ಡಿ ಕಟ್ ಮಾಡ್ಕೊಳ್ತಾರೆ ಸರ್. ನಿಮಗೆ ಆದಾಯದ ಮೂಲ ಈ ಸದ್ಯಕ್ಕೆ ಯಾವ್ಯಾವು? ಸ್ವಲ್ಪ ಅಡಿಕೆ ಇದೆ ಸರ್, ತೆಂಗಿನಕಾಯಿ ಇದೆ, ಮತ್ತೆ ನಮ್ಮ ಯಜಮಾನರು ಕೆಲಸ ಮಾಡ್ತಾರೆ, ಮತ್ತೆ ನನ್ನ ಅಂಗಡಿ ಇದೆಯಲ್ಲ ಸರ್, ನಡೀತದೆ ಸರ್. ನೀವು ಅಂಗಡಿಯಿಂದ ಜಾಸ್ತಿ ದುಡಿತೀರೋ ಅಥವಾ ನಿಮ್ಮ ಮನೆಯವರು? ದುಡಿತಾರೆ ಸರ್. ಹೌದ್ ಸರ್. ನನಗೆ ಅಂಗಡಿಗಿಂತ ಬಾಳ ತೆಗಿಯಲ್ಲ ಸರ್, ಸ್ವಲ್ಪ ಮನೆ ಖರ್ಚಿಗಂತ ತಗೊಳ್ಳೋದು, ಮತ್ತೆ ಉಳಿತಾಯ ಅಂತ ಮಾಡಲು ಅದ್ರೊಳಗಿಂದ ಸರ್. ಅದನ್ನ ಅಂಗಡಿಯಿಂದ ಏನಿಲ್ಲ, ನನ್ನ ಅಂಗಡಿಗೆ ಸರಿಯಾಗತ್ತೆ ಸರ್, ಅದು ದುಡ್ಡಿದಲ್ಲೇ ಸಾಕು, ಸರಿಯಾಗತ್ತೆ. ಮಾರ್ಜಿನ್ ಇದೆ ಸರ್, ಸ್ವಲ್ಪ ಇರ್ತದಲ್ಲ. ನಾನು ನನ್ನ ಮಕ್ಕಳ ಹೆಸರು ಒಂದು 55 ರೂಪಾಯಿ ಡೈರಿ ತೆಗೆದಿಡ್ತೇನೆ, ಆಮೇಲೆ ನಮ್ಮ ಯಜಮಾನರ ಹೆಸರು ಒಂದು 50 ರೂಪಾಯಿ ತೆಗೆದಿಡ್ತೇನೆ, ಮತ್ತೆ 200 ರೂಪಾಯಿ ಎಕ್ಸ್ಟ್ರಾ ತೆಗೆದಿಡ್ತೇನೆ. ಅದನ್ನ ಹಿಂಗೇನಾದ್ರು ಸಾಮಾನು ಬೇಕಾದಾಗ ಏನಾದ್ರು ಬೇಕಾದಾಗ ಅದನ್ನ ಯೂಸ್ ಮಾಡ್ತೇನೆ ಸರ್. ಈಗ ಅಂಗಡಿ ತಗೊಂಡಿದ್ದು ಸಾಲ ಎಲ್ಲ ಮುಟ್ಟಿದ್ಯಾ? ಇಲ್ಲ ಸರ್, ಇನ್ನೂ ಇದೆ ಸರ್. ಅಂದ್ರೆ ದಿನ ಒಂದು 500-600 ರೂಪಾಯಿ ನಿಮಗೆ ಆದಾಯ ಉಳಿಯುತ್ತೆ ಅಂಗಡಿ? ಹಾ ಸರ್, 300 ರೂಪಾಯಿ ತೆಗಿತೇನೆ, 300-350 ರೂಪಾಯಿ ತೆಗಿತೇನೆ ಸರ್ ಡೈಲಿ. ಒಂದು ಆಳಿಂದ ಹಣ ದುಡ್ಡನ್ನ ತೆಗಿತೇನೆ. ನಿಮ್ಮ ಮನೆಯವರು ದುಡಿದ್ದನ್ನ ಹೇಗೆ ತರ್ತಾರೆ ಸಂಘಕ್ಕೆ? ಮನೆಗೆ ಅವರು ಸಂಘಕ್ಕೆ ಇದ್ರು ಕೊಡ್ತಾರೆ, ಸಂಘಕ್ಕೆ ಕೊಟ್ಬಿಡ್ತಾರೆ. ಅಂದ್ರೆ ನನ್ಗೆ ವಾರಕ್ಕಿಂತ ಇಷ್ಟು ಅಂತ ಕೊಡ್ತಾರೆ ಸಂಘಕ್ಕೆ ಮಾರ್ಕೆಟ್. ಒಂದ್ 3-4 ಸಾವಿರ ರೂಪಾಯಿ ಕೊಡ್ತಾರೆ ಸರ್ ನನ್ಗವ್ರು. ವಾರಕ್ಕೆ 3-4 ಸಾವಿರ ರೂಪಾಯಿ ಕೊಡ್ತಾರೆ ಸರ್. ಮತ್ತೆ ಅವ್ರಿಗೇನು ಬೇರೆ ಇವು ಇಲ್ಲ, ಹ್ಯಾಬಿಟ್ಸ್ ಏನಿಲ್ಲ? ಇನ್ನೂ ತನಕ ಇಲ್ಲ ಸರ್, ಹಾಗೆ ಇದ್ರೆ ಸಾಕು. ಯಾಕಂದ್ರೆ ಅವ್ರಿಗೂ ನೋಡ್ತೇನೆ ಕುಡ್ಕೊಂಡು ಬೊಬ್ಬೆಡಿತಾರೆ ಹೆಂಗಸರಿಗೆಲ್ಲ, ಇಲ್ಲಿ ಪಾಪ ಅನಿಸ್ತದೆ ಅವ್ರದೆಲ್ಲ, ಅದಕ್ಕೆ. ಹೌದು. ಈ ರೀತಿ ಮಹಿಳೆಯರು ಗ್ರಾಮೀಣ ಪ್ರದೇಶದೊಳಗ ಕುಡುಕ ಗಂಡ ಇರುವಂತ ಕುಟುಂಬಗಳು ಎಷ್ಟಿರ್ಬೋದು? ನಮ್ಮ ಈ ಕಣಿಗಿರಿ ಊರಲ್ಲಿ ಒಂದು 5 ಮನೆ ಇದೆ ಸರ್. ದಿನಾನು ಕುಡಿತಾರೆ? ಹೌದ್ ಸರ್, ದಿನಾನು ಕುಡಿದು ಬಂದು ಮನೇಲಿ ರಂಪ ಮಾಡುದೇಯ. ಸಂಘದೊಳಗ ಸಿದ್ದಿ ಅವರೆಲ್ಲರೂ ಇದ್ದಾರೆ? ನಮ್ಮ ಸಂಘದಲ್ಲಿ ಒಬ್ರಿದ್ದಾರೆ ಸಿದ್ದಿ ಅವರು, ಅವ್ರ ಗಂಡ ಚೆನ್ನಾಗಿದ್ದಾರೆ, ಅವ್ರ ಗೋದಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಡಿಸೆಂಟ್ ಆಗಿ ಚೆನ್ನಾಗಿದ್ದಾರೆ. ಹಂಗಂತ ಸಿದ್ದಿ ಜನ ಬಹಳ ಜನ ಇದಾರೆ ಸರ್, ಎಲ್ಲ ಚೆನ್ನಾಗಿದ್ದಾರೆ. ಶಿಕ್ಷಣ ವ್ಯವಸ್ಥೆ ಅದೆಲ್ಲ ಗ್ರಾಮೀಣ ಪ್ರದೇಶದೊಳಗ ಮೊದ್ಲೇ ಹೆಣ್ಮಕ್ಳಿಗೆ ಶಾಲೆ ಕಲ್ಸೋದಂದ್ರೆ ಕಷ್ಟ ಮಾಡ್ತಿದ್ರು ಸರ್, ಯಾಕೆ ನನ್ನ ಮಗಳಿಗೆ ಕಲಿಸ್ಬೇಕು ಮಗನಿಗೆ ಕಲಿಸ್ಬೇಕು ಅಂತೇಳಿ. ಆದ್ರೆ ಈಗಿಲ್ಲ ಸರ್, ಈಗ ಎಲ್ಲರೂ ಮಕ್ಕಳು ಕಲಿಬೇಕು, ತಂದೆ ತಾಯಿಗೆ ಎಷ್ಟೇ ಕಷ್ಟ ಆದ್ರೂ ಅಡ್ಡಿಲ್ಲ ಅಂತ ಮಕ್ಕಳು ಕಲಿಸ್ತಾರೆ. ಸ್ವಸಹಾಯ ಸಂಘದ ಸದಸ್ಯರು ಇದಿರಲ್ಲ, ಎಲ್ಲಾ ಮಕ್ಕಳು ಶಾಲೆಗೆ ಹೋಗ್ತಾರ? ಹೌದ್ ಸರ್, ಎಲ್ಲ ಮಕ್ಕಳು ಹೋಗ್ತಾರೆ. ಕೆಲವು ಮಕ್ಕಳು ಕೆಲಸ ಮಾಡ್ತಾ ಇದಾರೆ ಕಲ್ತು ಮುಗಿಸ್ಕೊಂಡು, ಇನ್ನು ಮಕ್ಕಳು ಕಲಿತಾ ಇದಾರೆ, ಹೊರಗಡೆ ಕಲಿತಾ ಇದಾರೆ. ಹೌದ್ ಸರ್. ಮತ್ತೆ ನಮ್ಗೆ ಸ್ವಸಹಾಯ ಸಂಘದಿಂದ ಏನಾದ್ರು ಬ್ಯಾಂಕಿಂದ ಇದ್ಬೇಕಂದ್ರೆ ಸಿಂಡಿಕೇಟ್ ಬ್ಯಾಂಕಿಂದ ಲೋನ್ ಮಾಡ್ಕೊಡ್ತಾರೆ ಶಾಲೆಗೆ ಡಿಪ್ಲೊಮಾ ಮಾಡ್ಲಿಕ್ಕೆ, ಆಮೇಲೆ ಇದು ಇಂಜಿನಿಯರಿಂಗ್ ಮತ್ತು ವಕೀಲ ಲಾಜ್ ಕಲೀಲಿಕ್ಕೆ ಅವರಿಗೆಲ್ಲ ಇದು ಮಾಡ್ಕೊಡ್ತಾರೆ ಸರ್. ಅಂದ್ರೆ ಎಲ್ಲ ಹೈಯರ್ ಎಜುಕೇಶನ್ ಸಾಲ ಕೊಡ್ತಾರೆ ಸರ್. ಹೌದು. ಹೆಂಗ್ ಅದು ನಿಮ್ಮ ಇದಕ್ಕೆ ಸಂಘಕ್ಕೆ ಕೊಟ್ಟು ಬಿಡ್ತಾರೆ? ಸಂಘ ಕೊಡುದಿಲ್ಲ ಸರ್, ಮಕ್ಕಳು ನಾವು ಅವರಿಗೆ ಎಷ್ಟೆಷ್ಟು ಬೇಕಂತ ಅವ್ರ ಮಕ್ಕಳದು ಪಾಸ್ ಅಲ್ಲಿಗೆ ಹಾಕ್ತಾರೆ ಸರ್ ಅವರು. ಆಮೇಲೆ ಪಾಸ್ಬುಕ್ ಮಾಡ್ಕೊಡ್ತಾರೆ ಬ್ಯಾಂಕಿಂದ, ಆ ಬ್ಯಾಂಕಲ್ಲಿಂದ ಅವ್ರ ಇಂಟ್ರೆಸ್ಟ್ ಕಟ್ ಆಗುದು. ಆಮೇಲೆ ಅವ್ರು ಪೂರ ಕಲ್ತು ಅವ್ರದ್ದು ಮುಗಿದ ನಂತರ ಅವ್ರ ಕೆಲಸ ಸ್ಟಾರ್ಟ್ ಆದ ನಂತರ ವೈಯಕ್ತಿಕ ಸಾಲ ಕೊಡ್ತಾರೆ ಸರ್. ನಮ್ ಸಂಘಗಳಿಗೆ ಅವರಿಗೆ ಇರೋದಕ್ಕೆ ಮಾಸಿಕ ಇದಂತ ಕೊಡ್ತಾರೆ ಸ್ವಲ್ಪ ಸರ್, ಧರ್ಮಸಂಘದಿಂದ. ಅದೇನ್ ತುಂಬಲಿ ಗಿಂಬ್ಲಿಕ್ ಏನಿಲ್ಲ, ಕೊಡ್ತಾರೆ. ಮತ್ತೆ ಅವ್ರ ಶಾಲೆ ಚೆನ್ನಾಗಿ ಎಜುಕೇಶನ್ ಮಕ್ಕಳು ಮಾಡಿದ್ರೆ ಅವ್ರದೇ ಶಾಲೆಯಲ್ಲಿ ಇವ್ರಿಗೆ ಫ್ರೀ ಅಡ್ಮಿಷನ್ ಎಲ್ಲ ಇದೆ ಸರ್. ಪ್ರಾಥಮಿಕ ಹಂತದೊಳಗೆ ಶಾಲೆ ಕಲಿತಾರಲ್ಲ, ಅಲ್ಲಿ ಹೋಗಬೇಕಾದ ಯೂನಿಫಾರ್ಮ್ ಬೇಕು, ಬೂಟ್ ಬೇಕು, ಅವ್ರ ಚಪ್ಪಲ್ ಬೇಕು, ಅಂತದ್ ಇಂತದ್ ಏನು ಫೀಸ್ ಕಟ್ಟಬೇಕಾಗುತ್ತೆ, ಅದಕ್ಕೆಲ್ಲಾನು ಸಂಘದಿಂದ ಸಾಧ್ಯತೆ ಇದೆ? ಸಾಧ್ಯತೆ ಇದೆ ಸರ್. ಮತ್ತೆ ಈಗ ನಿಮ್ಮ ಸಂಘದ ಒಂದು ದುಡ್ಡು ಎಷ್ಟು ಇದೆ, ಎಷ್ಟು ಉಳಿತಾಯ ಆಗಿದೆ? ಒಬ್ಬೊಬ್ಬರದು ಹತ್ತು ಸಾವಿರ ರೂಪಾಯಿ ಆಗಿದೆ ಸರ್. ಅಂದ್ರೆ ಹೆಚ್ಚು ಕಡಿಮೆ ಸರ್. ಅಂದ್ರೆ ನಾವು ಅವಾಗ ಹತ್ತು ರೂಪಾಯಿ ಕಟ್ತಾ ಇದ್ವಿ, ಅವಾಗ ಇದೇ ಬುದ್ಧಿ ಒಂದ್ ನೂರು ರೂಪಾಯಿ ಕೊಟ್ಟ ಬುದ್ಧಿ ಇದಾಗಿದ್ರೆ ಇವತ್ತು ನಾವು ಬೇರೆ ಕಡೆ ಸಾಲ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಸರ್. ಆದ್ರೆ ಅವಾಗ ಆತರ ನಮ್ದು ಇದಿಲ್ಲಾಗಿತ್ತು ಸರ್ ಕಟ್ಟುವಂತ. ಇವಾಗ ಶಕ್ತಿ ಇರಲಿಲ್ಲ ಸರ್, ಈಗ ಬೇಕಾದ್ರೆ ಕಟ್ಕೊಂಡು ಹೋಗ್ತೀವಿ. ಈಗ ಎಷ್ಟು ಕಟ್ತೀರಿ? ಈಗ 20 ರೂಪಾಯಿ ಮಾಡಿದ್ದೇವೆ ನಮ್ಮ ಧರ್ಮ ಸಂಘದಲ್ಲಿ. ಮತ್ತೆ ಬೇರೆ ಸಂಘ ಒಂದೆರಡಿದೆ, ಅದರಲ್ಲಿ ನಾವು ತಿಂಗಳಕ್ಕೆ ಒಂದ್ ಸಂಘದಲ್ಲಿ 300 ರೂಪಾಯಿ, ಇನ್ನೊಂದು ಸಂಘದಲ್ಲಿ 200 ರೂಪಾಯಿ ಕಟ್ತೇವೆ ಸರ್. ಅದೆಲ್ಲ ಆಗಿದೆ ಸರ್, 15,000, ಮತ್ತೊಂದು ಸಂಘದಲ್ಲಿ 20,000 ಎಲ್ಲ ಆಗಿದೆ. ಈ ಸಂಘದಿಂದ ಮನೆಯಲ್ಲಿ ಏನೇನು ಉತ್ಪನ್ನ ತಯಾರು ಮಾಡಿ ಮಾರಾಟ ಮಾಡ್ತಾರೆ ಸರ್? ಕೆಲವರು ಚಿಪ್ಸ್ ಎಲ್ಲ ಮಾಡ್ತಾರೆ, ಬಾಳೆಕಾಯಿ ವ್ಯಾಪಾರ ಮಾಡ್ತಾರೆ, ತೆಂಗಿನಕಾಯಿ ವ್ಯಾಪಾರ ಮಾಡ್ತಾರೆ, ಮತ್ತೆ ಇನ್ನು ಕೆಲಸ ಮಾಡ್ತಾರೆ, ಟೈಲರಿಂಗ್ ಮಾಡ್ತಾ ಇದಾರೆ, ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಾ ಇದಾರೆ. ಬಹಳಷ್ಟು ಜನ ಅದು ಇದು ಕಲ್ತಿದ್ದಾರೆ ಸರ್. ಈಗ ಸಣ್ಣ ಮಕ್ಕಳೆಲ್ಲ ಇಂಥದ್ದೆ ಕೆಲಸ, ಬ್ಯೂಟಿ ಪಾರ್ಲರ್, ಬಟ್ಟೆ ಹೊಲಿಯೋದು. ಅಂದ್ರೆ ಮನೇಲಿದ್ದಾಗ ಅದ್ ಮಾಡುದು, ಹೊರಗೋದಾಗ ಅವರು ಕಾಲೇಜ್ ನೋಡ್ಕೊಳ್ತಾರೆ. ಅದು ಸಂಘದ ವತಿಯಿಂದ ಮಾಡುದು ಅಥವಾ ಇಂಡಿವಿಜುವಲ್? ಇಂಡಿವಿಜುವಲ್ ಸರ್. ಅಂದ್ರೆ ಆ ಸಂಘದಿಂದ ಹಣ ತಕೊಂಡು ನಾವು ಮಾಡುವಂತದ್ದು. ಮಾರಾಟ ಎಲ್ಲ ಮಾರಾಟ ನಾವೇ ಈ ಪ್ಯಾಕಿಂಗ್ ಮಾಡ್ಕೊಂಡು ಅವ್ರ ಮನೆಯವರೇ ಪ್ಯಾಕಿಂಗ್ ಮಾಡ್ಕೊಂಡು ಮಾರ್ತಾರೆ ತಗೊಂಡೋಗಿ. ಇಲ್ಲ ಬೇಕರಿ ಕೊಡ್ತಾರೆ ತಿಂಡಿಗಳನ್ನ ಮಾಡಿದ್ರೆ. ಇದ್ ಹಲಸಿನಕಾಯಿ ಬೇಕಾದ್ರೆ ಹಲಸಿನಕಾಯಿ ಚಿಪ್ಸ್, ಹಣ್ಣಿಂದು ಹಪ್ಪಳ ಅದನ್ನ ಇದು ಮಾಡ್ತಾರೆ. ಮಾವಿನಹಣ್ಣು ಅವ್ರ ಮಾವಿನಹಣ್ಣು, ಬಾಳೆಹಣ್ಣು ಆದ್ರೆ ಬಾಳೆಹಣ್ಣೆಲ್ಲ ತಗೊಂಡೋಗಿ ಮಾರೋದು, ಚಿಪ್ಸ್ ಮಾಡುದು, ಹಪ್ಪಳ ಮಾಡುದು, ಸಂಡಿಗೆ ಇಂಥದೆಲ್ಲ ಮಾಡ್ತಾರೆ ಸರ್. ಅದಕ್ಕೆ ತರಬೇತಿ ಏನ್ ತಗೊಂಡಿದ್ರ? ಹೌದ್ ಸರ್, ಸ್ವಸಹಾಯ ಸಂಘದಿಂದ ತರಬೇತಿ ಕೊಟ್ಟಿದ್ರು, ಸಂಜೀವಿನಿ ಸಂಘದಿಂದ ಕೊಟ್ಟಿದ್ರು. ಸುಮಾರು ತರಬೇತಿಗೆ ಹೋಗಿದ್ದಾರೆ ಸರ್ ಎಲ್ಲರು, ನಾನು ಹೋಗ್ಲಿಲ್ಲ ಸರ್, ಆದ್ರೆ ಬಾಕಿ ಹೆಂಗಸರೆಲ್ಲ ಹೋಗಿದ್ದಾರೆ. ಎಲ್ಲಿ ತರಬೇತಿ ತಗೊಂಡಿದ್ದು? ಹಳ್ಳಿಯಲ್ಲೂ ತಗೊಂಡಿದ್ದಾರೆ ಸರ್. ಆಮೇಲೆ ಕುಮಟಕ್ ಅದು ಹೈಬ್ರೋ ಮತ್ತೆ ಇದು ಪಾರ್ಲರ್ ಮತ್ತೆ ಟೈಲರಿಂಗಿಗೆ ಕುಮಟಕ್. ಮತ್ತೆ ಇಲ್ಲಿ ಕಣ್ಣಿಗೆರೆಲ್ಲೂ ಕಲ್ಸಿದ್ರು ಸರ್, ಒಂದ್ ಐದಾರು ವರ್ಷದ ಹಿಂದೆ ಕಲ್ಸಿದ್ರು. ಇಲ್ಲಿಗೆ ಬಂದಿದ್ರು? ಹಾ, ಇಲ್ಲೇ ಟೈಲರಿಂಗ್ ಕಲಿಸ್ತೇನೆ ಅಂತ ಬಂದಿದ್ರು. ಕಲ್ಕೊಂಡಿದ್ದಾರೆ ಜನ. ಈಗ ಸುಮಾರು ಜನ ಎಲ್ಲರ ಮನೇಲಿ ಮಿಷಿನ್ ಇದೆ ಸರ್. ಎಲ್ಲರೂ ತಮ್ಮ ಸಣ್ಣ ಸಣ್ಣ ಬಟ್ಟೆ ಹರಿದ ಬಟ್ಟೆನೆಲ್ಲ ಹೊರ್ಕೋತಾರೆ. ಆದಷ್ಟು ಬ್ಲೌಸ್ಗಳನ್ನು ತಾವೇ ತಾವೇ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ ಸರ್. ಹಂಗ ಹಿಂಗ ಅವ್ರಿಗೆ ಹೊರಗಿಂದ ಏನು ಕೆಲಸ ಬರಲ್ಲ? ಅಂದ್ರೆ ಮನೇಲಿ ಗೃಹಿಣಿಗಳು ಸರ್, ನಾವೆಲ್ಲರಿಗೂ ಹೋಗೋಣ. ಅಲ್ಲ, ಈಗ ಗೃಹಿಣಿನೇ ಟೈಲರಿಂಗ್ ಬರುತ್ತೆ ಸರ್, ಬಾಳ ಬರುತ್ತೆ ಕೆಲಸ ಬರ್ತವೆ. ಹಾ, ಬರ್ತದೆ ಸರ್. ಮತ್ತೆ ಪೇಟೆಯಿಂದ ಗ್ರಾಮ ಅಲ್ಲಿಂದ ಬಟ್ಟೆ ತಂದು ಕೆಲವರು ಹೊಲ್ದು ಒಯ್ದು ಕೊಡ್ತಾರೆ ಪೇಟೆಗೆ. ಹಾ ಸರ್, ಅವ್ರು ಕಟ್ ಮಾಡ್ಕೊಟ್ರೆ ಇವ್ರು ಹೊಲ್ದುಕೊಂಡು ಒಯ್ದು ಕೊಡ. ಹಾಗೆ ಬೆಂಗಳೂರೆಲ್ಲ ಗಾರ್ಮೆಂಟ್ಸ್ ಎಲ್ಲ ಕೆಲಸ ಮಾಡ್ತಾರಲ್ಲ, ಅಲ್ಲೇ ಕೆಲವ್ರ ಅಂಗಡಿಯಿಂದ ಅವ್ರದ್ದು ಲಿಂಕ್ ಇದೆ, ಸ್ವಲ್ಪ ಜನ ತಂದು ಅದನ್ನ ಹೊಲ್ದು ತಗೊಂಡು ಕೊಡ್ತಾರೆ. ಒಂದ್ ಬ್ಲೌಸ್ ಮೇಲೆ ಇಂತಿಷ್ಟು ದುಡ್ಡು ಅಂತ ಕೊಡ್ತಾರೆ ಸರ್. ಅದು ನಮ್ಮ ಶ್ರಮಕ್ಕೂ ತಕ್ಕಂತೆ ನಮ್ಗೆ ಕೂಲಿ ಬೀಳ್ತಾ ಇದೆ ಅಂತ ಹಂಗನ್ಸುತ್ತ? ಹೌದ್ ಸರ್. ಸುಮ್ನೆ ಕುಂದ್ರದ ಏನಂತ ಇವನ್ ಮಾಡೋದು? ಹೌದ್ ಸರ್, ಸುಮ್ನೆ ಕುತ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಇದನ್ನೊಂದು ಒಂದೆರಡು ಮೂರು ಬ್ಲೌಸ್ ಹೊಳೆದು ಬಂತಲ್ಲ ಸರ್. ಅಷ್ಟೇ ಅದು ಅಷ್ಟು. ಅಂದ್ರೆ ತಂದೆ ತಾಯಿ ಮುಂದೆ ಕೈ ಚಾಚುದ್ ಬೇಡ ಮಕ್ಕಳು. ಹೆಂಡತಿನ ಗಂಡನ ಹತ್ರ 10 ರೂಪಾಯಿ 20 ರೂಪಾಯಿ ಕೊಡು ಅಂತ ಕೈ ಚಾಚುದ್ ಬೇಡ, ತನ್ನಷ್ಟೇ ತಂದು ಹುಡಿಬೇಕು. ಇವಾಗ ನಂದಾದ್ರು ಬಂತು, ಈಗ 2-3 ವರ್ಷ ಆಯ್ತು ಅಂಗಡಿ ಹಾಕ್ಸರ್. ಇವತ್ ನಾನು ಅವ್ರ ಹತ್ರ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಲ್ಲ, ಅವ್ರು ಕೊಟ್ಟು ತಗೊಳ್ತಾನೆ. ಸಂಘಕ್ಕೆ ಅದಕ್ಕೆ ಖರ್ಚು ಮಾಡ್ತೇನೆ ಸರ್. ಇಲ್ಲಾಂದ್ರೆ ಸ್ವಲ್ಪ ಕೊಡಿ ದುಡ್ಡು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅವ್ರ ಹತ್ರ ಕೇಳ್ಬೇಕಾಗಿತ್ತು. ಆದ್ರೆ ಇವಾಗ ನಾನೇ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್. ಇಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಟಿರಲ್ಲ, ಇಲ್ಲಿ ನಿಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದಂತ ಅನೇಕ ತಿನಿಸು ತಿಂಡಿ ಅವು ಎಲ್ಲಾನು ಇರ್ತಾವಲ್ಲ, ಇಲ್ಲಿ ಮಾರಾಟ ಮಾಡ್ತೀರ? ಮಾಡ್ತೇನೆ ಸರ್, ಆದ್ರೆ ಕಡಿಮೆ ಸರ್. ಅಂದ್ರೆ ಇಲ್ಲಿ ಹಳ್ಳಿಯಲ್ಲಿ ಈ ಚಿಪ್ಸ್ ಎಲ್ಲ ಹಳ್ಳಿಯಲ್ಲಿ ಸಿಗತ್ತಲ್ಲ ಸರ್, ಯಾವ್ದು ತಗೊಂಡೋಗೋದು ಕಡಿಮೆ. ಅವ್ರು ಬೇಕ್ರಿ ಅಂತಂದು ತಗೊಂಡೋಗಿ ಕೊಟ್ಬಿಡ್ತಾರೆ, ಸೆಟ್ ಗಟ್ಟಲೆ ಕೊಡ್ತಾರೆ ಅವ್ರು. ನೀವು ಮಾರಾಟ ಮಾಡೋದು ಪೇಟೆಯಿಂದ ತರೋದು? ಪೇಟೆಯಿಂದ ತರೋದು ಸರ್. ಪೇಟೆಯಿಂದ ತಂದು ಇಲ್ಲಿ ಏನೇನು ಹಳ್ಳಿಯೊಳಗೆ ಬೇಡಿಕೆ ಇದೆ ಅಂತ ಮಾರ್ತೇನೆ ಸರ್. ಮತ್ತೆ ಮೊದಲು ಕಿರಾಣಿ ಅಂಗಡಿ ಇಲ್ಲ ಸರ್, ನಮ್ಮೂರಲ್ಲಿ ಅಂಗಡಿನೇ ಇಲ್ಲ, ಒಂದು ಸಣ್ಣ ಚಾದ ಅಂಗಡಿ ಗೋಡ ಅಂಗಡಿ ಇತ್ತು. ಈಗ ನಾನು ಹಾಕಿದ್ಮೇಲೆ ಈಗ ಮತ್ತೊಂದು ಕಿರಾಣಿ ಅಂಗಡಿ ಆಗಿದೆ ಕೆಳಗಡೆ. ಕಿರಾಣಿ ಅಂಗಡಿ ಸ್ಟಾರ್ಟ್ ಆದ್ಮೇಲೆ ನಿಮಗ್ ಖುಷಿ ಜಾಸ್ತಿ ಆಯ್ತು, ಊರಿನ ಜನಕ್ಕೆ ಜಾಸ್ತಿ ಆಯ್ತು? ಊರಿನ ಜನಕ್ಕೆ ಖುಷಿ ಆಯ್ತು ಸರ್, ನನಗೂ ಖುಷಿ ಆಯ್ತು ಬಿಡಿ. ಆಮೇಲೆ ಊರಿನ ಜನಕ್ಕೆ ಬಹಳ ಖುಷಿ ಆಯ್ತು. ಅಂದ್ರೆ ಪ್ರತಿಯೊಂದು ಸಾಮಾನು ಬೇಕಂದ್ರೆ ಓಡ್ ಎಲ್ಲಾಪುರ ಹೋಗ್ಬೇಕಾಗಿತ್ತು ಸರ್, ಬಸ್ಸಿಗೆ ಕಾಯ್ಬೇಕಾಗಿತ್ತು, ಬಸ್ ಬಂದು ಹೋಗಿ ತರಬೇಕಾಗಿತ್ತು. ಆದ್ರೆ ಈಗ ಎಲ್ಲಾ ಸಾಮಾನು ಕೂಡ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಸಿಗತ್ತೆ ಅಂತ ಜನ ಖುಷಿ ಪಡ್ತಾರೆ ಸರ್. ಇನ್ನೂ ಇಂತದಿಲ್ಲ, ಇನ್ನು ತುಂಬಾ ಅಂತ ಏನಾರ ಹೇಳಿದಾರ? ಹೌದ್ ಸರ್, ಏನಾದ್ರು ಇಲ್ಲದ ಹೇಳ್ತಾರೆ, ಇಂತ ಸಾಮಾನು ಕಡಿಮೆ ಇದೆಲ್ಲ ತಂದಿಡಿ ಅಂತ ಹೇಳ್ತಾರೆ ಸರ್. ಹೌದು. ಎಂತಂತ ಹೇಳಿದ್ರು? ಇದು ನಮ್ ಕಿರಾಣಿ ಐಟಮ್ ಬಂತು, ಮತ್ತೆ ಮಸಾಲೆ ಬಂತು, ಅಕ್ಕ ಅದು ಇಡಿ ಮಸಾಲೆ ಇರುತ್ತಲ್ಲ ಸರ್, ಗರಂ ಮಸಾಲೆ, ಆ ಮಸಾಲೆ, ಮತ್ತೆ ತಿಂಡಿಗಂತು ಎಲ್ಲ ಬರ್ತದೆ ಸರ್. ಹಾ, ಮತ್ತೆ ಕಿರಾಣಿ ಅಂದ್ರೆ ಎಲ್ಲ ಸಾಮಾನು ಇದೆ ಸರ್ ನಮ್ಮ ಅಂಗಡಿಯಲ್ಲಿ. ಅಡಿಗೆ ಬೇಕಾಗುವಂತ ಎಲ್ಲ ಸಾಮಾನು ಇದೆ. ಮಕ್ಕಳಿಗೆ ಸ್ಕೂಲ್ ಅದು ಇದೆ? ಹಾ, ಬುಕ್ಸ್ ಇದೆ, ಮೆಡಿಕಲ್ ಗುಳಿಗೆಗಳಿಗೆ ಎಲ್ಲ ಇದೆ ಸರ್. ಸಾಧಾರಣ ಜ್ವರದ್ದು, ತಲೆನೋವಿಂದು, ಆಮೇಲೆ ಇಂಥ ತಂಡಿದು ಎಲ್ಲ ಗುಳಿಗೆ ಇದೆ. ಆಮೇಲೆ ಬುಕ್ಸ್ ಇದೆ, ಮಕ್ಕಳಿಗೆ ಮಕ್ಕಳಿಗೆ ಬೇಕಾಗುವಂತ ಎಲ್ಲ ಬುಕ್ಸ್ ಗಳಿವೆ, ಪಠ್ಯ ಪುಸ್ತಕಗಳು ಎಲ್ಲ ಇದೆ ಸರ್. ತರಕಾರಿನೂ ಮಾರ್ತೇನೆ ಸರ್, ತರಕಾರಿನೂ ಇದೆ. ಹೌದು. ನಿಮ್ಮ ಸ್ವಂತ ಜಾಗದಲ್ಲೇ ಕಟ್ಟಿದ್ದ? ಹೌದು ಸರ್, ಇದು ನಮ್ಮ ಸ್ವಂತ ಜಾಗನೇ. ಅಂದ್ರೆ ನಮ್ಮ ಅತಿಕ್ರಮಣ ಜಾಗ ಸರ್, ಸ್ವಂತ ಅಂದ್ರೆ ರೆಕಾರ್ಡ್ ಆಗಿಲ್ಲ, ಅತಿಕ್ರಮಣ. ಈಗ ಇಲ್ಲಿ 50 ವರ್ಷ ಆಯ್ತು ಸರ್ ಈ ಮನೆಗೆ, ನಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಹುಟ್ಟಿಲ್ಲೇ ಬೆಳೆದಾರ ಸರ್. ವಾತಾವರಣ ಬದಲಾಗಲಿಲ್ಲ ಹುಟ್ಟಿದಾಗಿಂದ ಇಲ್ಲೇ ಇದೀನಿ ಅಂತೇಳಿ ಹಂಗ ಅನ್ಸುತ್ತಾ? ಇಲ್ಲ ಸರ್, ಖುಷಿ ಅನ್ಸತ್ತೆ. ನಮ್ಮ ಯಜಮಾನರಿಗೂ ಖುಷಿ ಅನ್ಸತ್ತೆ, ಅವ್ರು ಅಲ್ಲೇ ಬಾಂಬೆದಲ್ಲೇ ಇದ್ರೆ ಇನ್ನೊಬ್ರು ಮನೆ ಕೆಲಸ ಕೂಲಿ ಕೆಲಸನೇ ಮಾಡ್ತಾ ಇರ್ಬೇಕಾಗಿದ್ರೆ ಇಲ್ಲಿ ತನ್ನ ಕೆಲಸ ತಾನು ಮಾಡ್ಬೋದು. ಆಮೇಲೆ ತಾನೇ ಗಾಡಿ ಓನರು ತಾನೇಯ, ಕಮಾಲಿನೂ ತಾನೇ, ಡ್ರೈವರು ತಾನೇ ಮಾಡ್ತಾನೆ, ಕಿರಿಕಿರಿ ಇಲ್ಲ, ತನ್ನ ವಸ್ತು ತಾನು ಮಾಡ್ಕೊಳ್ಬೋದಲ್ಲ ಅನ್ನೋದು ಖುಷಿ ಅನ್ಸತ್ತೆ. ಮತ್ತೆ ಅವರು ಇಲ್ಲಿದ್ದಾರೆ ಅನ್ಕೊಂಡು ನನಗೂ ಹೆಲ್ಪ್ ಆಗುತ್ತೆ. ನನ್ನ ಮಗನು, ನನ್ನ ಮಗಳು ದೊಡ್ಡವರು ಆಗ್ತಾ ಇದಾರೆ, ಸಣ್ಣಿಲ್ಲ ಅವ್ರೀಗ, ಸಣ್ಣಿದ್ದಾಗ ನಡೀತಿತ್ತು, ಹೋಗಿ ಬಾರೆ ಅಂದ್ರೆ ಕೇಳ್ತಿದ್ರು, ಈಗ ಕೇಳಲ್ಲ ಸರ್. ದೊಡ್ಡಾಗಿದೆ, ನನ್ನ ಮಗ ಸೆಕೆಂಡ್ ಪಿ ಯು ಓದ್ತಾ ಇದ್ದಾನೆ, ನನ್ನ ಮಗಳು 10th. ಈಗ ಅಡಿಕೆ ತೆಂಗು ಅಂದ್ರೆ ನಿಮ್ದೇ ತೋಟ ಇದೆಯಾ? ಹೌದು ಸರ್, ಇದು ಇದೆಯಲ್ಲ ಸರ್, ಇಲ್ಲಿ ಕಾಣ್ತಾ ಇರೋದು. ಹೌದು ಹೌದು, ಒಂದು 50 ಕೆಜಿ ಅಡಿಕೆ ಆಗತ್ತೆ ಸರ್. ಇವಾಗ ಸ್ಟಾರ್ಟ್ ಆಗಿದೆ, ಈ ವರ್ಷ 40 ಕೆಜಿ ಅಡಿಕೆ ಆಗಿದೆ. ಇನ್ನು ಮುಂದಿನ ವರ್ಷ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೆಳೆ ಗಿಡೆಲ್ಲ ಕೊಯ್ದು ಗೊಬ್ಬರ ಗಿಬ್ಬರ ಎಲ್ಲ ಹಾಕಿದ್ರೆ ಚೆನ್ನಾಗಿ ಮಾಡಿದ್ರೆ ಕೊಡತ್ತೆ ಸರ್. ರೇಟ್ ಚೆನ್ನಾಗಿದೆ ಸರ್. ಹೌದು. ಅದರದ ಒಂದು ಎಷ್ಟು, ಒಂದು 20,000 ರೂಪಾಯಿ ಬಂತ? ಹೌದು ಸರ್, ಈ ವರ್ಷ ಬಂತು 20,000 ಬಂತು. ಹಾ, ಇನ್ನು ಸ್ವಲ್ಪ ಇದೆ ಅಡಿಕೆ, ಅದನ್ನ ಹಾಕಿದ್ರೆ ಅದೊಂದು 10,000 ರೂಪಾಯಿ, 7,000-8,000 ಬರ್ಬೋದು. ತೆಂಗಿನ ಬರತ್ತೆ ಸರ್, ತೆಂಗ್ ಹಿಂಗ್ ಮಾಡಿ ಎಣ್ಣೆ ಮಾಡಿ ಮಾರಿದ್ರು ಎಣ್ಣೆಗೆ ಬರತ್ತೆ. ಹೌದು ಸರ್. ಎಣ್ಣೆ ಮಷಿನ್ ಇಟ್ಟಿರ? ಇಲ್ಲ ಸರ್, ಪೇಟೆನೆ ಮಾಡ್ಕೊಂಡು ತರಬೇಕು. ಅದನ್ನೊಂದು ಮಾಡಿಬಿಟ್ರಲ್ಲ ಸಂಘದಿಂದ? ನೋಡ್, ಇಲ್ಲಿ ಮಾಡಿದ್ದಾರೆ ಸರ್, ಅಂದ್ರೆ ನಮ್ಮೂರಲ್ಲಿ ಇಲ್ಲ, ಪಕ್ಕದೂರಲ್ಲಿದೆ. ನಿಮ್ಮೂರಲ್ಲಿ ಒಂದು ಮಾಡ್ರಿ, ನೋಡ್ಬೇಕು ಸರ್. ಒಂದು ಕಾರಕುಟ್ಟು ಮಿಷಿನ್? ಕಾರಕುಟ್ಟು ಮಿಷಿನ್ ಇದೆ, ಗಿರಣಿ ಇದೆ, 4 ಗಿರಣಿ ಇದೆ ಸರ್ ನಮ್ಮೂರಲ್ಲಿ. ನಮ್ಮ ಸಂಘದವ್ರದ್ದೇ ಒಬ್ಬರದು ಅಲ್ಲೊಂದು ಜೋಡ್ಗಳ ಅಂತಿದೆ, ಅಲ್ಲಿದೆ. ಆಮೇಲೆ ಇಲ್ಲಿಗೆ ಇಲ್ಲಿ ಅವರು ಸಂಘದವ್ರ ಗಣಸು ಜನ ಸಂಘದವರು ಅಲ್ಲೊಂದಿದೆ. ಆಮೇಲೆ ಕೆಳಗಡೆ ಒಬ್ಬರದ್ದು ಇದೆ, ಒಟ್ಟು 3-4 ಗಿರಣಿ ಆಗಿದೆ ಸರ್. ಈಗ ಮೆಣಸು ಕಾರಕುಟ್ಟದ್ದು ಇದೆ, ಮತ್ತೆ ಇದು ಹಿಟ್ಟು ಮಾಡುದು. ಈಗ ಪುರುಷರ ಸಂಘ, ಮಹಿಳೆಯರ ಸಂಘ ಬೇರೆ ಬೇರೆ ಇದೆ, ಬೇರೆ ಬೇರೆ. ಅವರು ವಾರದಲ್ಲಿ ಒಂದಿನ ಅವರು ಪರಿಶ್ರಮ ಇದು ಕೆಲಸ ಮಾಡ್ತಾರೆ ಸರ್. ನಮ್ಮ ಹಂಗೆ ಕುತ್ಕೊಂಡು ಮೀಟಿಂಗ್ ಮಾಡಲ್ಲ, ಅವರು ವಾರದಲ್ಲಿ ಒಂದಿನ ಅಷ್ಟು ಜನ ಸೇರ್ಕೊಂಡು 5 ಜನ ಇದ್ರೆ 5 ಜನರು ಒಬ್ಬೊಬ್ರು ಮನೆಗೆ ಒಂದೊಂದು ವಾರ ಹೋಗ್ತಾರೆ ಕೆಲಸ ಮಾಡ್ಲಿಕ್ಕೆ. ಅವ್ರದೇನೆ ಹೆಲ್ಪ್ ಮಾಡ್ಕೊಂಡು ಅವ್ರ ಮನೆ ಕೆಲಸ ಇದ್ರೆ ಮಾಡಿ ಬರ್ತಾರೆ, ಮುಂದಿನ ವಾರ ಇನ್ನೊಬ್ರು ಮನೆಗೆ ಹೋಗ್ತಾರೆ. ಹಂಗಂತ ಅವ್ರದ್ದು ನಡೀತಾ ಇರ್ತಾರೆ ಸರ್. ನಮ್ದು ನಾವು ಕುತ್ಕೊಂಡು ಮೀಟಿಂಗ್ ಮಾಡಿ ಹೋಗ್ತೇವೆ ಅಷ್ಟೇ. ಅವರು ಎಲ್ಲ ಒಬ್ರಿಗೊಬ್ರು ಸಹಕಾರದಿಂದ ದುಡಿಯೋದು? ಹೌದು ಸರ್. ಅಂದ್ರೆ 5 ಜನ ಇದ್ರೆ ಕೆಲ್ಸಕ್ಕೆ ಆಳು ಸಿಗಲ್ಲ ಸರ್. 5 ಜನ ಇದ್ರೆ 5 ಮನೆಗೂ ಒಂದೊಂದು ದಿನ ಒಂದೊಂದು ವಾರ ಪಾಳಿ ಹಾಕೊಳ್ತಾರೆ ಸರ್. ಇವತ್ತು ನಿಮ್ಮ ಮನೆಗೆ ಹಾಕೊಂಡ್ರೆ ಮುಂದಿನ ವಾರ ನನ್ನ ಮನೆಗೆ, ಇಲ್ಲ ಆಮೇಲೆ ಅವ್ರ ಮನೆಗೆ. ಹೀಗೆ ನಿಮ್ಮ ಮನೆಯೊಳಗೆ ಹಂಗೆ ಯಾರು ಇಲ್ಲ? ನಮ್ಮ ಯಜಮಾನರು ಗಾಡಿ ಓಡಿಸ್ತಾರಲ್ಲ ಸರ್. ಹಂಗಾಗಿ ನಿಮ್ ಹೊಲದ ಕೆಲಸ ಮಾಡೋದು? ನಮ್ಮ ಹೊಲದ ಕೆಲಸ ಇಲ್ಲಲ್ಲ ಸರ್, ಹೊಲ ಇಲ್ಲ ನಮ್ಗೆ. ಅಲ್ಲ, ಈ ತೋಟ? ತೋಟಕ್ಕೆ ನಮ್ಮ ಮನೆಗೆ ಬಂದಾಗ ಮಾಡ್ಕೊಳ್ತಾರೆ, ಅಥವಾ ಏನಾದ್ರು ಕೆಲಸ ಇದ್ರೆ ಬೇರೆ ಆಳು ಖರ್ಚು ಮಾಡಿಸ್ಕೊತಾರೆ, ಯಾರಿಗಾರ ಕೆಲಸ ಮಾಡಿದ್ರೆ ಕರ್ಸ್ಕೊಂಡು. ನಿಮ್ ತೋಟದೊಳಗೆ ಮಾಡಿ ಕೆಲಸ ಅನುಭವ ಇಲ್ಲ? ಇಲ್ಲ ಸರ್, ಮಾಡ್ತೇವೆ. ನಾ ಸಣ್ಣಿಂದ ಇಲ್ಲೇ ಬೆಳೆದ ಹಳ್ಳಿಯಲ್ಲಿ ಬೆಳೆದಾರ ಸರ್ ನಾವು. ನಮ್ಮ ಮಕ್ಕಳು ಮಾಡ್ತಾರೆ. ಹೌದು, ಅಡಿಕೆ ಹಾಕೋದು, ಮತ್ತದೆಲ್ಲ ನೀರ್ ಬಿಡೋದು ಗಿಡಗಳಿಗೆ, ಗರಿಗಳು ಉದುರ್ತಿರ್ತವೆ ಅಂತಾರೆ ಮಕ್ಕಳೇ. ಹೌದು. ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟರೆ ನೀವಲ್ಲ? ಇಲ್ಲ ಸರ್, ನಾವೆಲ್ಲ ಮಾಡೋದು ನೋಡ್ಕೊಂಡು ಅವ್ರು ಮಾಡ್ತೇವೆ. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕನ್ನೋದೇನಿಲ್ಲಲ್ಲ ಸರ್. ಒಂದ್ ಆಕಳು ಇದೆ, 2 ಮರಿ ಇದೆ ಸರ್. ಅದನ್ನು ಬೆಳಿಗ್ಗೆ ಮಕ್ಕಳು ಬಿಡ್ತಾರೆ, ತೊಳ್ಮನ್ ಕಟ್ತಾರೆ. ಅಮ್ಮಗೇನು ಶ್ರಮ ಆಗೋ ಒಂದ್ ಕೆಲಸ ಏನು ಬಿಟ್ಟಿಲ್ಲ ಅವರು? ಇಲ್ಲ, ಅಡಿಗೆ ಮಾಡುದು, ಅಂಗಡಿ ನೋಡ್ಕೊಳ್ಳೋದು. ನಮ್ಮ ಮನೆಯವರು ಎಲ್ಲ ಕೆಲಸ ಹೆಚ್ಚು ಮಾಡ್ತಾರೆ ಮಕ್ಕಳಿಗಿಂತ. ಖುಷಿಯಾಗಿದ್ದೀರಿ? ಹೌದು ಸರ್, ಖುಷಿಯಾಗಿದ್ದೇನೆ ಅವರ ಆಶೀರ್ವಾದದಿಂದ. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಸ್ವಸಹಾಯ ಸಂಘದ ಸದಸ್ಯರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡವರು ಯಲ್ಲಾಪುರ ತಾಲೂಕು ಕನ್ನಿಗೇರಿಯ ಗೀತಾ ರಾಜೇಂದ್ರ ಸಿಂಗ್. ಇವರನ್ನ ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. गांवों के सरपंचों के लिए कोरोना वायरस कोविड-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको कोविड-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. कोविड-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. कुतला बोल रहे पक्षियों से तो हम खेत को बचा लेते हैं, पर इन घातक रसायनों से कैसे बचा. मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी. अरे पहले ऐसा नहीं था, पूछना अपने बड़े बुजुर्गो से कैसे फसल लगना होती. खुद पता चलती माटी ही तक और लो. पहली वाली बात कहा, पर हम तो सब ही डाले हैं. सब नहीं, आज भी लाखों छात्रों के साथ परंपरागत विधि से फसल उगा रहे, पर्चा कम और उपज कीमत भी बेहतर पा रहे. सच है? एक्सपीरियंस से बता रहा है, ग्रुप में पांच मेल नहीं किए हैं. ठीक है भाई, मैं भी आज से खेती शुरू करूंगा. माटी से प्रेम की परंपरा है, परंपरागत खेती. ಈಗ ಕೇಳಿ ರೈತರಿಗೆ ಸಲಹೆ. ಜಾನುವಾರುಗಳಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಮುಂಜಾಗ್ರತೆಯಾಗಿ ಸಮಯಕ್ಕೆ ಅನುಸಾರವಾಗಿ ವಿವಿಧ ರೋಗಗಳ ನಿರ್ವಹಣೆಗೆ ಶಿಫಾರಸಿನ ಆಧಾರದ ಮೇಲೆ ಲಸಿಕೆಗಳನ್ನು ತಪ್ಪದೇ ಹಾಕಿಸಬೇಕು ಮತ್ತು ಲಸಿಕೆ ಹಾಕಿಸುವಾಗ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರತಿಯೊಂದು ಪ್ರಾಣಿಗೂ ಕ್ರಿಮಿರಹಿತವಾದ ಸೂಜಿಯನ್ನೇ ಉಪಯೋಗಿಸಬೇಕು ಮತ್ತು ಕಂಪನಿಯವರು ನಿಗದಿಪಡಿಸಿದ ಪ್ರಮಾಣದಲ್ಲಿ ಮತ್ತು ಅದರ ಪ್ರಕಾರ ಲಸಿಕೆಯನ್ನ ನೀಡಬೇಕು. ಲಸಿಕೆಯನ್ನ ನಿಗದಿಪಡಿಸಿದ ಉಷ್ಣತೆಯಲ್ಲಿಯೇ ಇಡಬೇಕು. ಜಾನುವಾರುಗಳ ಹಿಂಡಿನಲ್ಲಿರುವ ಪ್ರತಿಯೊಂದು ಆರೋಗ್ಯದಿಂದ ಇರುವ ದನಕ್ಕೆ ಲಸಿಕೆಯನ್ನ ಕೊಡಬೇಕು. ರೋಗ ಬಂದಾಗ ಲಸಿಕೆಯನ್ನ ಹಾಕಿಸುವ ಬದಲು ಮುಂಜಾಗ್ರತೆಯಾಗಿ ಲಸಿಕೆಯನ್ನ ಹಾಕಿಸಲೇಬೇಕು. ರೋಗೋದ್ರೇಕ ಸಂದರ್ಭದಲ್ಲಿ ಲಸಿಕೆಯನ್ನ ಹಾಕಿಸಿದಲ್ಲಿ ಜಾನುವಾರುಗಳಲ್ಲಿ ಆ ರೋಗ ಇನ್ನಷ್ಟು ಉಲ್ಬಣವಾಗುವ ಸಾಧ್ಯತೆ ಹೆಚ್ಚು. ಮತ್ತೆ ಲಸಿಕೆಯನ್ನ ಆದಷ್ಟು ಬೆಳಗಿನ ಜಾವದಲ್ಲಿಯೇ ಹಾಕಿಸಬೇಕು. ಆದರೆ ಸೂರ್ಯನ ಕಿರಣಗಳು ನೇರವಾಗಿ ಲಸಿಕೆಯ ಮೇಲೆ ಬೀಳದಂತೆ ಎಚ್ಚರ ವಹಿಸಬೇಕು. ಲಸಿಕೆ ಹಾಕುವ ಕುತ್ತಿಗೆಯ ಭಾಗವನ್ನ ಸಾಧ್ಯವಾದರೆ ಬಿಸಿ ನೀರಿನಲ್ಲಿ ಅದ್ದಿದ ಹತ್ತಿಯಿಂದ ಸ್ವಚ್ಛಗೊಳಿಸಿ ಆಮೇಲೆ ಲಸಿಕೆಯನ್ನ ಹಾಕಬೇಕು. ಆದರೆ ಯಾವುದೇ ಕಾರಣಕ್ಕೂ ಆ ಭಾಗವನ್ನ ಸ್ಪಿರಿಟಿನಿಂದಾಗಲಿ ಅಥವಾ ಟಿಂಚರ್ ಅಯೋಡಿನ್ನಿಂದಾಗಲಿ ಲೇಪಿಸಬಾರದು. ಲಸಿಕೆ ಹಾಕುವ 15 ದಿನಗಳ ಮುಂಚೆ ಜಂತುನಾಶಕ ಔಷಧಿಯನ್ನ ಕೊಡಬೇಕು. ನಂತರ ಉತ್ತಮ ಆಹಾರ ಕೊಟ್ಟರೆ ಜಾನುವಾರುಗಳಲ್ಲಿ ಉತ್ತಮ ರೋಗ ನಿರೋಧಕ ಶಕ್ತಿಯು ಬರುತ್ತದೆ. ಹುಟ್ಟಿದ ಎಲ್ಲಾ ಕರುಗಳಿಗೆ 3 ತಿಂಗಳ ನಂತರ ವಿವಿಧ ಲಸಿಕೆಗಳನ್ನು ನಿಯಮಕ್ಕೆ ಅನುಗುಣವಾಗಿ ಹಾಕಿಸಬೇಕು. ತುಂಬು ಗರ್ಭಿಣಿ ದನಗಳಿಗೆ ಲಸಿಕೆ ಹಾಕದೇ ಇರುವುದು ಸೂಕ್ತ. ಲಸಿಕೆ ಹಾಕಿದ ಮೇಲೆ ಪಶುಗಳು ರೋಗ ನಿರೋಧಕ ಶಕ್ತಿ ಹೊಂದಲು ಕನಿಷ್ಠ 21 ದಿನಗಳಾದರೂ ಬೇಕು. ಲಸಿಕೆ ಹಾಕಿದ 1-2 ದಿನಗಳಲ್ಲಿ ಕೆಲವೊಮ್ಮೆ ಕೆಲವು ಜಾನುವಾರುಗಳಲ್ಲಿ ಜ್ವರ ಬರಬಹುದು. ಆಹಾರ ಕೂಡ ಕಡಿಮೆ ಸೇವಿಸಬಹುದು ಮತ್ತು ಸ್ವಲ್ಪ ಮಟ್ಟಿಗೆ ಹಾಲಿನ ಇಳುವರಿಯನ್ನು ಕಡಿಮೆಗೊಳಿಸಬಹುದು. ಅಲ್ಲದೆ ಕೆಲವೊಮ್ಮೆ ಲಸಿಕೆ ಹಾಕಿದ ಸ್ಥಳದಲ್ಲಿ ಗಡ್ಡೆಗಳಾಗಬಹುದು. ಅದಕ್ಕೆ ಉಪ್ಪಿನ ಶಾಖ ಕೊಡುವುದರಿಂದ ಅವುಗಳನ್ನು ಕರಗಿಸಬಹುದು. ಇನ್ನು ಪಶುಗಳಿಗೆ ಹಾಕಿಸಬೇಕಾದ ಲಸಿಕೆಗಳು ಮತ್ತು ಲಸಿಕೆ ಹಾಕುವ ಸಮಯ ಹೀಗಿದೆ. ಆಕಳು, ಎಮ್ಮೆ, ಎತ್ತು, ಕುರಿ ಮತ್ತು ಆಡು, ಹಂದಿಗಳಲ್ಲಿ 4-6 ತಿಂಗಳು ಮೇಲ್ಪಟ್ಟ ಕರುಗಳಿಗೆ ಜೂನ್ನಿಂದ ಡಿಸೆಂಬರ್ ತಿಂಗಳಲ್ಲಿ ವರ್ಷಕ್ಕೆ 2 ಬಾರಿ ಈ ಕಾಲು ಮತ್ತು ಬಾಯಿ ಬೇನೆ ರೋಗಕ್ಕೆ ಲಸಿಕೆಯನ್ನು ಹಾಕಿಸಬೇಕು. 4-6 ತಿಂಗಳು ಮೇಲ್ಪಟ್ಟ ಆಕಳು, ಎಮ್ಮೆ, ಎತ್ತು, ಕುರಿ, ಆಡು ಮತ್ತು ಹಂದಿಗಳಿಗೆ ಗಂಟಲು ಬೇನೆ ರೋಗಕ್ಕೆ ಏಪ್ರಿಲ್ನಿಂದ ಮೇ ತಿಂಗಳಲ್ಲಿ ವರ್ಷಕ್ಕೆ ಒಮ್ಮೆ ಲಸಿಕೆಯನ್ನ ಕೊಡಬೇಕು. ಇನ್ನು ಚಪ್ಪೆ ಬೇನೆ ಈ ರೋಗಕ್ಕೆ ಆಕಳು, ಎಮ್ಮೆ, ಎತ್ತು, ಕುರಿ ಹಾಗೂ ಆಡುಗಳಲ್ಲಿ ನಾಲ್ಕರಿಂದ ಆರು ತಿಂಗಳು ಮೇಲ್ಪಟ್ಟು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಈ ಲಸಿಕೆಯನ್ನು ಹಾಕಿಸಬೇಕು. ಇನ್ನು ನೆರಡಿ ರೋಗಕ್ಕೆ ಆಕಳು, ಎಮ್ಮೆ, ಎತ್ತು, ಕುರಿ, ಆಡುಗಳಲ್ಲಿ ಆರು ತಿಂಗಳು ಮೇಲ್ಪಟ್ಟು ಏಪ್ರಿಲಿಂದ ಮೇ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಲಸಿಕೆಯನ್ನು ಹಾಕಿಸಬೇಕು. ಕರುಳು ಬೇನೆ ರೋಗಕ್ಕೆ ಕುರಿ ಮತ್ತು ಆಡುಗಳಲ್ಲಿ ನಾಲ್ಕು ತಿಂಗಳು ಮೇಲ್ಪಟ್ಟು ಮೇ ತಿಂಗಳಲ್ಲಿ ವರ್ಷಕ್ಕೊಮ್ಮೆ ಲಸಿಕೆಯನ್ನು ಹಾಕಿಸಬೇಕು. ಸಿಡುಬು ರೋಗಕ್ಕೂ ಕೂಡ ಕುರಿ ಮತ್ತು ಆಡುಗಳಲ್ಲಿ ಐದು ತಿಂಗಳು ಮೇಲ್ಪಟ್ಟು ಡಿಸೆಂಬರ್ ತಿಂಗಳಲ್ಲಿ ವರ್ಷಕ್ಕೆ ಒಮ್ಮೆ ಲಸಿಕೆಯನ್ನು ಹಾಕಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ ವಾಣಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕಿಸಾನವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಜನಪದ ಸಂಗೀತ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಪರಶುರಾಮ್ ವಾಸು, ಮಾದಪ್ಪ ಗೌಡ್ರು ಹಾಗೂ ಸಂಘಟಕರಿಂದ ಭಜನಾ ಪದಗಳು. ಮುಂದೆ ಕೇಳಿ. ಬರತೀನಿ ಅಂದನಲ್ಲ ಶರಣ, ಇನ್ನೂ ಬರಲಿಲ್ಲ. ಒಂಬತ್ತು ತಿಂಗಳ ನಮ್ಮ ಮಾಸಗೈದು